ಸ್ವರವೇ ಒಲಿದೆ ನಿನ್ನ ನಡೆಗೆ ಸವಿ ನುಡಿಗೆ ನಿನ್ನ ನಡೆಗೆ ಸವಿ ನುಡಿಗೆ ಅನುರಾಗದಿ ಹಾಡಿದೆ ಕವಿತೆ ಕಂಗಳಲೆ ಮೌನದಲ್ಲಿ ಲತೆಯಲಿ ಹೂವಾದೆ ಬಾಳಿನ ಕುಸುಮಗೆ ಜೇನಾದೆ ಬಾಳಿನ ಲತೆಯಲಿ ಹೂವಾದೆ ಬಾಳಿನ ಕುಸುಮಗೆ ಜೇನಾದೆ ಬಾಳ ಬಯಕೆಯ ನೀನಾದೆ ಬಾಳಿಗಾನಂದನಿ ತಂದೆ ಪ್ರೇಮದ ಕಡಲಲ್ಲಿ ಮುತ್ತಾದೆ ಪ್ರೇಮದ ಬದುಕಿಗೆ ಕಣ್ಣಾದೆ ಪ್ರೇಮ ಪಲ್ಲವೇ ನೀರಾದೆ ಪ್ರೇಮದಾನಂದನಿ ತಂದೆ ಪ್ರೇಮದಾನಂದನಿ ತಂದೆ ಮೊದಲನೇ ದಿನವೇ ಒಲಿದೆ ನಿನ್ನ ನಡೆಗೆ ಸವಿ ನುಡಿಗೆ ನಿನ್ನ ನಡೆಗೆ ಸವಿ ನುಡಿಗೆ ಮಾತಿಗೆ ದನಿಯಾದೆ ಹಾಡುವ ಗೀತೆಗೆ ಶ್ರುತಿಯಾದೆ ಜೀವ ಜೀವವೇ ನೀನಾದೆ ನಿನ್ನ ಮನದಲ್ಲಿ ನಾನಾದೆ ನಿನ್ನ ಮನದಲ್ಲಿ ನಾನಾದೆ ಮೊದಲನೇ ದಿನವೇ ಒಲಿದೆ ನಿನ್ನ ನಡೆಗೆ ಸವಿ ನುಡಿದೆ ನಿನ್ನ ನಡೆಗೆ ಸವಿ ನುಡಿದೆ ಅನುರಾಗದಿ ಹಾಡಿದೆ ಕವಿತೆ ಕಂಗಳಲೆ ಮೌನದಲೆ ಮೊದಲನೇ ದಿನವೇ ಒಲಿದೆ ನಿನ್ನ ನಡೆಗೆ ಸವಿ ನುಡಿಗೆ ನಿನ್ನ ನಡೆಗೆ ಸವಿ ನುಡಿಗೆ ಲಲ ಲಲ ಲಲ ಲಲ ಲಲ ಲಲ